ಸರ್. ಯಾವ್ಯಾವ ತಿಂಗಳಲ್ಲಿ ನಿಮ್ಮ ಕೆಲಸ ಜೋರಿರ್ತದೆ? ಮಳೆಗಾಲದಲ್ಲಿ ಹೆಚ್ಚು ಸರ್. ಹೌದಾ? ಅವಾಗ ಯಾಕಂದ್ರೆ ಬಿತ್ತನೆ ಮಾಡೋದು, ಮಾಗಿ ಮಾಡೋದು, ಎತ್ತಿನ ಕೆಲಸ ಅವಾಗ ಸರ್ ಜಾಸ್ತಿ ಜಾಸ್ತಿ ಇರ್ತದೆ. ಬ್ಯಾಸಿಗೆ ಟೈಮಲ್ಲಿ ಏನಿರೋದಿಲ್ಲಲ್ಲ, ಮನೆಯಲ್ಲಿ ಇರ್ತಾವ ಸರ್, ಅವಾಗ ಕಡಿಮೆ ಸರ್ ಕಟ್ಸೋದು ಎತ್ತುಗಳಿಗೆ. ಓಡಾಟ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ. ಹಂಗಾಗಿ ಸುಮ್ನೆ ನಿಂತ ಮೈ ತಗೊಬಿಡಪ್ಪ ಯಾಕೆ ಅಂತೇಳಿ ಈ ತರ ಯೋಚನೆ ಮಾಡೋ ಜನರು ಕೂಡ ಇದಾರೆ ಸರ್. ಸುಮ್ನೆ ಯಾಕೆ ಕಟ್ಸೋಣ, ಕೆಲವೊಬ್ರು ಇದಾರೆ ಸರ್, ಇಲ್ಲಪ್ಪ ನಮ್ಮ ಎತ್ತಿಗೆ ನಾಲ್ ಬೇಕೇ ಬೇಕಂತೇಳಿ ಕಟ್ಸೋ ಜನ ಕೂಡ ಇದಾರೆ ಸರ್. ಸುಮ್ನೆ ನಿಂದ್ರಲ್ಲಿ ಎತ್ತು ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕಂತ. ಈಗ ನಾಲ್ ಕಟ್ಟುವ ಅಗತ್ಯ ಏನಿದೆ ಎತ್ತುಗಳಿಗೆ, ಯಾಕೆ ಕಟ್ಬೇಕು, ಕಟ್ಲೇಬೇಕು ಸರ್? ಅದು ಕಟ್ಟೋದ್ರಿಂದ ಎತ್ತಿನ ಕಾಲ್ ಫುಲ್ ಸೇಫ್ಟಿ ಆಗಿರುತ್ತೆ. ಸೇಫ್ಟಿ ಯಾಕೆಂದ್ರೆ ನಾವು ಅಕಸ್ಮಾತ್ ಅದಕ್ಕೆ ನಾಲ್ ಕಟ್ಟಲಿಲ್ಲ ಅಂದ್ರೆ ಆ ಕಲ್ಲು ಹಳ್ಳು ಮುಳ್ಳು ತುಳಿದ್ರೆ ಅವ್ರು ನಡಕ್ ಆಗಲ್ಲ ಸರ್. ಅದು ಒಂಥರ ಚಪ್ಪಲಿ ಇದ್ದಂಗೆ, ಚಪ್ಪಲಿ ಇದ್ದಂಗೆ ಸರ್, ಶೂಸ್ ಇದ್ದಂಗೆ. ಅದಿಲ್ಲ ಅಂದ್ರೆ ಅದಕ್ಕೆ ಜೀವನನೇ ಇಲ್ಲ ಸರ್. ಈಗ ಮನುಷ್ಯನೇ ತಗೊಳ್ಳಿ, ಚಪ್ಪಲಿ ಇಲ್ದಂಗೆ ನಡೆಯಕ್ಕಾಗಲ್ಲ. ಅದೇ ರೀತಿ ಮೇವು ತಿನ್ನೋದು ಬಿಡುತ್ತೆ ಸರ್. ಅದನ್ನ ಫಸ್ಟ್ ಆಫ್ ಆಲ್ ಏನೋ ಒಂದು ಅಳಕ್ ಇರ್ತದೆ, ಅಳಕ್ ಇರುತ್ತೆ ಸರ್. ಇದು ಗರ್ಚಿ ಏನಿರ್ತಾವಲ್ಲ ಸರ್, ಅವು ನಡೆದಾಡಿ ನಡೆದಾಡಿ ಎಲ್ಲ ಸೌದ್ ಬಿಟ್ಟಿರ್ತಲ್ಲ, ಅವು ನಡೆಯಕ್ಕಾಗಲ್ಲ ಸರ್. ಸ್ಮೂತ್ ಆಗ್ಬಿಡ್ತದೆ, ಸ್ಮೂತ್ ಆಗ್ಬಿಡ್ತೈತಿ, ಪೂರ ಮೆತ್ತಗ ಆಗ್ಬಿಟ್ಟಿರ್ತಾವ ಸರ್ ಈ ಗರ್ಚಿ. ಅಂತ ಟೈಮಲ್ಲಿ ನಾಲ್ ಕಟ್ಸೋದು ಕೂಡ ಕಷ್ಟನೇ. ಹಂಗಾದಾಗ ನಾ ಡೈರೆಕ್ಟ್ ಮಳೆ ಹಾಕಲ್ಲ ಸರ್ ಅದಕ್ಕೆ. ಹೇಗೆ? ಮತ್ ಯಾಕೆಂದ್ರೆ ನಾಲ್ ಫಸ್ಟ್ ರಟ್ಟು ಇಟ್ಟು ಆಮೇಲೆ ನಾಲ್ ಇಟ್ಟು ಮಳೆ ಹೊಡಿದಿವಿ ಸರ್. ಆ ತರ ಕೂಡ ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಮಪ್ಪರು. ಪೂರ ತಳಾಸಿರ್ತಾವಲ್ಲ ಕಾಲ್ ಮೆತ್ತಗಾಗಿರ್ತಾವಲ್ಲ, ಅಂತ ಕಾಲಿಗೆ ಒಂದ್ ರಟ್ಟಿಟ್ಟು ಕಟ್ಬೇಕಪ್ಪ ಅಂತ ಹೇಳ್ತಿದ್ರು ಸರ್. ಅದೇ ರೀತಿ ನಾವು ಕಟ್ಟಿದ್ದೀವಿ ಸಹ, ಎರಡ್ ಮೂರ್ ರೀತಿ ಕಟ್ಟಿದೀವಿ ಸರ್. ಅದ ಹಾಕ್ಲಾರ್ದ ಕಟ್ಟಿರೋ ಎತ್ತುಗಳು ಬಿಗಿ ಆಗ್ತಾವ ಸರ್, ನಾಲ್ ಟೈಟ್ ಆಗ್ಬಿಡ್ತಾವ, ಎಳ್ಕೊಂಡ್ ಬಿಡ್ತೈತಿ ಸರ್. ಎಳ್ಕೊಂಡ್ಬಿಡುತ್ತೆ ಸರ್. ಈಗ ನಿಸ್ಸಾರ್ ಅಹಮದ್, ಈಗ ನಿಮ್ಮ ಈ ವೃತ್ತಿ ಸರ್ ಈಗ ಹೇಗೆ ಸಾಕ್ತಾ ಇದೆ? ಈಗ ಸ್ವಲ್ಪ ಕಡಿಮೆ ಸರ್. ಒಂದ್ ದಿವಸ ನಾಲ್ಕು ಎತ್ತು ಕಟ್ಟಿತೀವಿ, ಒಂದೊಂದ್ ದಿವಸ ಸುಮ್ನೆ ಹಳ್ಳಿಗಳು ಅಡ್ಡಾಡಿ ಬರ್ತಾ ಇರ್ತೀವಿ ಸರ್. ಹಂಗೆ ಒನ್ ಟೈಮ್ ಆಗುತ್ತೆ, ಒನ್ ಟೈಮ್ ಆಗಲ್ಲ, ಹೇಳಕ್ ಆಗಲ್ಲ ಸರ್. ಏನ್ ಓದಿದಿರಿ ಸರ್? ನಮ್ದು ನೋಡಿ ಸರ್ PUC ಆಗಿದೆ ಸರ್. ಮುಂದೆ ಓದ್ಲಿಲ್ಲ? ಮುಂದೆ ಓದ್ಲಿಲ್ಲ ಸರ್. PUC ಅಲ್ಲಿ ಮೂರ್ ಸಬ್ಜೆಕ್ಟ್ ಓದು ಸರ್. ನಾನ್ ಕಟ್ಲಿಲ್ಲ, ಯಾಕಂದ್ರೆ ನಾನು ಕಾಲೇಜಿಗೆ ಹೋಗಿಲ್ಲ ಸರ್. ಫಸ್ಟ್ ಇಯರ್ ಒಂದೇ ಓದೆ, ಸೆಕೆಂಡ್ ಇಯರ್ ಹೋಗ್ಲಿಲ್ಲ. ಯಾಕಂದ್ರೆ ನಮ್ ದೊಡ್ಡ ಕುಟುಂಬ ಸರ್, ನಮ್ಮ ಅಪ್ಪಾಜಿ ನಮ್ ಕಕ್ಕರು ಎಲ್ಲಾರ ಕುಟುಂಬ ಒಕ್ಕೂಟ ಇತ್ತು. ನಾ ಕಾಲೇಜ್ ಟೈಮ್ ಇದ್ ಬಂದಾಗ ಎಲ್ಲ ಡಿವೈಡ್ ಆದ್ರು, ಕೂಟಿದ್ರು ಮೊದ್ಲು ಕುಟುಂಬ, ದೊಡ್ಡ ಕುಟುಂಬ ಡಿವೈಡ್ ಆಯ್ತು. ಆದಾಗ ಮತ್ ನಮ್ ಭಾಗಕ್ಕೆ ಎತ್ತುಗಳು ಬಂದ್ವು. ಎತ್ತುಗಳು ಬಂದಾಗ ನಮ್ಮ ಅಪ್ಪಾಜಿ ಬೇಸಾಯ ನೋಡ್ಕೊಳಕ್ ಬೇಕೇ ಬೇಕಲ್ಲಪ್ಪ, ನೀನ್ ಎದ್ ಬಿಡು ಅಂತೇಳಿ ನನಗೆ ಕಾಲೇಜ್ ಬಿಡಿಸಿದ್ರು. ಆದ್ರೂ ನಾನು ಸೆಕೆಂಡ್ ಇಯರ್ ಓದೆ ಸರ್, ಓದೆ ಮೂರ್ ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡೆ ಸರ್. ಮಾಡ್ಕೊಂಡು ಮತ್ತೆ ನನಗ್ ಮನ್ಸಾಗಿಲ್ಲ ಸರ್, ಮತ್ತೆ ಕಟ್ಟಿ ಬರ್ಬೋದಿತ್ತು, ಈಗ ಅದ್ ಕ್ಲಾಸೇ ಕೇಳಿಲ್ಲ ಏನಂತ ಬರಿಬೇಕು ಸರ್, ಅದಕ್ಕಾಗಿ ನಾನು ಹೋಗ್ಲಿಲ್ಲ. ಮತ್ತೆ ಹಾಗಂತೇಳಿ ನಿಮ್ಗೇನು ನಾನು ಓದ್ಲಿಲ್ಲ ಏನ್ ನನ್ ಜೀವನಕ್ಕೆ ತೊಂದರೆ ಆಗಿದೆ ಅಂತ ಏನು ಫೀಲಿಂಗ್ ಇಲ್ಲ ಈಗ? ಇಲ್ಲ ಸರ್. ಯಾಕಂದ್ರೆ ಕೈ ಕಸಬಿದೆ ನಿಮ್ಗೆ? ಕೈ ಕಸಬಿದೆ ಸರ್. ಆಮೇಲೆ ಇದ್ರ ಜೊತೆಗೆ ಫ್ಯಾಕ್ಟ್ರಿ ಕೂಡ ಹೋಗ್ತೀವಿ, ಯಾಕಂದ್ರೆ ಇದ್ರಲ್ಲಿ ಜೀವನ ನಡೆಯೋದು ಕಷ್ಟ ಆಗುತ್ತೆ ಸರ್. ಹೌದಾ? ಕಷ್ಟ ಆಗುತ್ತೆ ಅಂದ್ರೆ ಒಂದ್ ನಿಶ್ಚಿತ ಆದಾಯ ಇಲ್ಲ ಅದ್ರಲ್ಲಿ ನಾಲ್ ಕಟ್ಟೋ ವೃತ್ತಿಯಲ್ಲಿ? ನಿಶ್ಚಿತ ಆದಾಯ ಇಲ್ಲ ಅಷ್ಟೇ ಅಂತ ಹೇಳಕ್ ಆಗಲ್ಲ ಸರ್. ಹೇಳ್ತಾ ಇದೀನಲ್ಲ ಸರ್, ಒಂದ್ ದಿವಸ ಸಿಗುತ್ತೆ, ಒಂದೊಂದ್ ದಿವಸ ಖಾಲಿ ಬರುತ್ತೆ. ಇವತ್ತು ನೋಡಿ ಸರ್, ಸುಮಾರು ಅಂದ್ರೆ ಒಂದ್ ಹತ್ತು ಹಳ್ಳಿ ಅಡ್ಡಾಡಿ ಬಂದಿನಿ, ಒಂದ್ ಎತ್ತು ಕಟ್ಟಿಲ್ಲ ಸರ್ ಇವತ್ತು. ಈ ತರ ಆದಾಗ ನಮಗೆ ಎಲ್ಲ ಎದುರಾಗುತ್ತೆ ಸರ್, ಪೆಟ್ರೋಲ್ ಖರ್ಚು, ನಮ್ ಖರ್ಚು ಎಲ್ಲ ಹೋಗಿ ಅಡ್ಡಾಡಿದ್ದು ಎಲ್ಲ ಎದುರಾಗ್ತದೆ ಸರ್. ಎಲ್ಲದಕ್ಕೂ ನಿಭಾಯಿಸ್ಕೋಬೇಕು ನಾವು. ರೈತರು ನಿಮ್ಮನ್ನ ಸಂಪರ್ಕಿಸ್ತಾರ? ಸಂಪರ್ಕಿಸ್ತಾರೆ, ಫೋನ್ ಮಾಡಿ ಬಾರಪ್ಪ ಅಂತೇಳಿ. ನಾ ಸಂಪರ್ಕಿಸ್ತಾರೆ, ಕರೀತಾರೆ. ಸುಗ್ಗಿ ಟೈಮಲ್ಲಿ ಜಾಸ್ತಿ ಇರ್ತದೆ. ಸುಗ್ಗಿ ಟೈಮಲ್ಲಿ ಆದ್ರೆ ನೀವು ತಿಂಗಳ ಎಷ್ಟು ದುಡಿಬಹುದು ಅಂದಾಜು? ಸುಗ್ಗಿ ಟೈಮಲ್ಲ ಆದ್ರೆ ನೋಡಿ ಸರ್, 15-20 ಸಾವಿರ ದುಡಿದ್ವಿ ಒಂದ್ ಆರು ತಿಂಗಳಿದ್ದು. 15-20 ಸಾವಿರ ಅಂದ್ರೆ ಅದ್ರಲ್ಲಿ ನಮ್ ಬಂಡವಾಳ ತೆಗೆದ್ರು ಒಂದ್ 10,000 ಉಳಿತೈತೆ ಸರ್. 10,000 ಖರ್ಚು ಹೋದ್ರೆ 10,000 ಉಳಿತೈತೆ. 10,000 ಏನೇನ್ ಖರ್ಚು ಬರ್ತದೆ ಅಂತೀರಾ? ಪೆಟ್ರೋಲ್, ನಾಲು, ಮಳೆ ಇವೆಲ್ಲ ಖರ್ಚು ಇರುತ್ತೆ ಸರ್. ಮೊದ್ಲು ನಿಮ್ ತಂದೆಯವರು ಬಹುಶಃ ಸೈಕಲ್ ಮೇಲೆ ಓಡಾಡಿದ್ರು ಸರ್. ನಮ್ಮ ಅಪ್ಪಾಜಿ ಅವರು 40 ವರ್ಷ ಸೈಕಲ್ ತುಳಿದಿದ್ದಾರೆ, ಸೈಕಲ್ ಮೇಲೆ ಓಡಾಡಿದ್ರು. ಆಮೇಲೆ ನಾವು ಫೋರ್ಸ್ ಮಾಡಿದ್ಮೇಲೆ ಎಕ್ಸೆಲ್ ಗಾಡಿ ತಗೊಂಡ್ ಅಲ್ಲಿವರೆಗೆ ಬರೀ ಸೈಕಲ್ ತುಳಿದ್ರು ಸರ್. ಅವ್ರು ನಮ್ಮ ಅಪ್ಪಾಜಿ ಅವರು ತಮ್ರಳ್ಳಿ ಅವ್ರಿಗೆ ಹೋಗ್ತಿದ್ರ ಸರ್, ನಾವು ಹೋಗಕ್ಕಾಗಲ್ಲ ಸರ್. ಎಲ್ಲ ಹೇಳ್ತಿರಲ್ಲ, ತಮ್ರಳ್ಳಿವರಿಗೆ ಹೋಗ್ತಿದ್ರು ನಮ್ಮ ಅಜ್ಜ ನಮ್ಮ ಅಪ್ಪ ಅವರು ಎಲ್ಲ ಅಡ್ಡಾಡಿದಾರೆ. ಯಾವ ವಯಸ್ಸಿಗೆ ತೀರ್ಕೊಂಡ್ರಿ ತಂದೆಯವರು? 65-66 ವಯಸ್ಸಿಗೆ ತೀರ್ಕೊಂಡ್ರು. ನಾಲ್ಕು ಕಟ್ಟುವ ವೃತ್ತಿ ನೀವು ನಿಮ್ಮ ಸಹೋದರರು ಮುಂದುವರ್ಸ್ಕೊಂಡು ಹೋಗ್ತಾ ಆದ್ರೆ ಒಂದು ನಿಮ್ಮ ಮಾತಿನ ಪ್ರಕಾರ ಈ ನಾಲ್ಕು ಕಟ್ಟುವ ವೃತ್ತಿಯಿಂದಲೇ ಒಂದು ಕುಟುಂಬ ಜೀವನ ಮಾಡೋದು ಕಷ್ಟ, ಸ್ವಲ್ಪ ಕಷ್ಟ ಸರ್. ಹಾಗಾಗಿ ನೀವು ಮತ್ತೆ ಬೇರೆ ಬೇರೆ ಉದ್ಯೋಗಗಳನ್ನು ನೋಡ್ಕೊಳ್ಳೇಬೇಕು ಸರ್. ಈಗ ಮುಂದೆ ಹೇಗೆ ಅಂದ್ರೆ ಈ ವೃತ್ತಿ ಮುಂದೊಂದು ದಿನ ಇದು ಮತ್ತೆ ಕ್ರಮೇಣವಾಗಿ ಕಡಿಮೆ ಆಗುವ ಸಾಧ್ಯತೆಗಳಿದೆ? ಯಾಕಂದ್ರೆ ಎತ್ತುಗಳು ದಿನಕ್ಕೆ ದಿನ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸರ್. ಈಗ ನೋಡಿ ಸರ್, ಎಕ್ಸಾಂಪಲ್ ಇಲ್ಲೇ ನಮ್ಮ ಅರಮನಹಳ್ಳಿಯಲ್ಲಿ ತಗೊಳ್ಳಿ. ಈಗ ಯಾವಾಗ ಎತ್ತುಗಳು ಕಾರಣ ಅಂತೇಳಿ ಮಾಡಿದ್ರು, ನಾವು ನೋಡೋಕ್ ಒಂದು ಹರ್ಷ ಹರ್ಷ. ಈಗ ಕಾರಣ ಇದ್ರೆ ಬರೀ ಜನ ಇರ್ತಾರೆ, ದನ ಇರಲ್ಲ. ಜನ ಇರಲ್ಲ, ಆಸ್ತಿ ತಲುಪಿದೆ ಈಗ. ಹ್ಮ್ ಸರ್, ಬರೀ ಟ್ರಾಕ್ಟ್ರಿ ಅದೇ, ಅದ್ರ ಮೇಲೆ ಸರ್ ಜೀವನ. ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಡಿದ್ದು, ಆಮೇಲೆ ಎಲ್ಲಾರು ಮಾರೋದು, ಫ್ಯಾಕ್ಟ್ರಿಗೆ ಹೋಗೋದು, ಗಳೆ ಇರ್ತಾವ, ಬಾಡಿಗೆ ಹೇಳಿ ಮಾಡಿಸ್ತಾ ಇದಾರೆ ಸರ್ ಜನ. ಹಂಗಾಗಿ ನಮ್ಮ ಎತ್ತುಗಳು ಕೂಡ ಕಡಿಮೆ ಆಗಿದೆ ಸರ್. ಮುಂದೆ ಹೇಗೆ ಈ ವೃತ್ತಿಯನ್ನ ಮುಂದುವರಿಸುವ ಬಗ್ಗೆ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಈ ವೃತ್ತಿ ಉಳಿಸ್ಕೊಳ್ಳೋ ಬಗ್ಗೆ ಏನ್ ಯೋಚನೆಗಳಿದ್ವು ನಿಮ್ಗೆ? ನೋಡಿ ಸರ್, ಈಗ ನಾವು ಕಲಿಸ್ಬೇಕಂತ ನಮ್ದು ಐತೆ ಸರ್, ಯಾಕಂದ್ರೆ ಮೊದ್ಲಿಂದ ಬಂದಿದೀವಿ ಸರ್. ಮೊದ್ಲಿನ ಮುತ್ತಜ್ಜದ ಕಾಲದಿಂದ ಇದೇ ಸರ್ ನಮ್ದು ವಂಶ ಪರಂಪರೆನೇ ಇದೆ. ಈಗ ಇಲ್ಲಿ ಮರ್ನಳ್ಳಿ ಇಲ್ಲ ಅಂದ್ರು ನಮ್ಮ ಸುತ್ತಮುತ್ತ ಹಳ್ಳಿ ಎತ್ತಿನ ಮಕ ಆಗಿ ನೋಡಿ ಆಗ್ಲಿ ಕಲಿಸ್ಬೇಕು ಸರ್. ಕಲಿಸ್ಬೇಕಾಗ, ಈಗ ಬೇರೆ ಯಾರು ಮಾಡಕ್ ಬರಲ್ಲ ಸರ್ ಈ ವೃತ್ತಿ. ಮಾಡಕ್ ಹೋದವ್ರು ನೋವು ಅನ್ಭವಿಸಿದಿರ ಸರ್ ಅಲ್ಲಿ. ಈಗ ಒಂದು ಕುಟುಂಬ, ಒಂದ್ ಸಣ್ಣ ಕುಟುಂಬ, ನಿಮ್ಮ ಒಂದು ಇದೇ ವೃತ್ತಿ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂತ ಈ ನಾಲ್ ಕಟ್ಟುವ ವೃತ್ತಿಯಿಂದ ಒಂದ್ ಸಣ್ಣ ನೆಮ್ಮದಿ ಜೀವನ ಮಾಡ್ಬೋದಾ? ಹಾ, ಸಣ್ಣ ಕುಟುಂಬ ಆದ್ರೆ ಮಾಡ್ಬೋದು ಸರ್. ಒಂದು ಗಂಡ ಎಂತಿ, ಎರಡು ಮಕ್ಕಳು ಆದ್ರೆ ಆರಾಮ್ ಮಾಡ್ಬೋದು ಸರ್. ಒಂದಿಷ್ಟು ಸಾಲ ಹೊರೆ ಇಲ್ದಂಗೆ ಮಾಡ್ಬೋದು ಅಂದ್ರೆ, ಯಾವ ಪ್ರಾಬ್ಲಮ್ ಬರಲಾರ್ದಂಗ ಇದ್ರೆ. ಪ್ರಾಬ್ಲಮ್ಸ್ ಬಂದ್ರೆ ಆಗಲ್ಲ ಸರ್, ಕಷ್ಟ ಆಗುತ್ತೆ. ಕೈ ಸಾಲ ಮಾಡ್ಕೊಂಡು ಅದು ಮಾಡ್ಕೊಂಡು ಏನೋ ಮಾಡಿ ಮತ್ತೆ ಆಮೇಲೆ ಅವ್ರು ತಿರ್ಸ್ಕೊಂತ ಹೋಗ್ಬೇಕು ಸರ್. ನಾವು ಈಗ ನಿಮ್ಗೆ ಕೃಷಿ ಭೂಮಿ ಇದೆ? ಕೃಷಿ ಭೂಮಿ ಇದೆ ಸರ್. ಒಂದೂವರೆ ಎಕರೆ ಇದೆ ಸರ್. ಏನೇನ್ ಬೆಳಿತೀರಪ್ಪ? ಭತ್ತ, ಮೆಕ್ಕೆಜೋಳ, ಅಲಸಂದಿ, ಕಡ್ಲಿ, ಇನ್ನಿತರ ಬೆಳೆಗಳು ಎಲ್ಲ ಹಾಕ್ತಿದೀವಿ ಸರ್. ನಿಮ್ಮ ಮನೆಗೆ ಬೇಕಾಗುವ ಆಹಾರ ಪದಾರ್ಥ ನೀವೇ ಬೆಳ್ಕೊಳ್ತೀರಾ? ಹಾ, ಬೆಳ್ಕೊಳ್ತೀವಿ ಸರ್. ಭತ್ತ ಒಂದೇ ಬೆಳಿತೀವಿ ಸರ್ ಮನೆಗೆ ಬೇಕಾಗುವ. ಭತ್ತ ಬೆಳ್ಕೊಳ್ತೀವಿ. ಜೋಳ ಈ ತರದ ಬೆಳೆ ಅಲ್ವಾ? ಜೋಳ ಬೆಳೆಯಲ್ಲ ಸರ್. ಬಳಸಲ್ವಾ ನೀವು? ಹೇಗೆ ಬಳಸ್ತೀವಿ ಸರ್ ಜೋಳ? ಯಾಕೆ ಬೆಳೆಯಲ್ಲ ಅಂದ್ರೆ, ಕೊಯ್ಲು ಮಾಡೋ ಟೈಮಲ್ಲಿ ಮಳೆ ಹಿಡಿದು ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ. ನಮಗೆ ಯೂಸ್ ಆಗೋದು ಎಷ್ಟು ಸರ್? ವರ್ಷಕ್ಕೆ ಅಂದ್ರೆ ಅಬ್ಬಾಬಾ ಅಂದ್ರೆ 2 ಕ್ವಿಂಟಲ್ ಇಲ್ಲ 3 ಕ್ವಿಂಟಲ್ ಅನ್ಕೊಳ್ಳಿ ಸರ್. ಅವು ಹಾಕಿದ್ರೆ ಕೈಗೆ ಬಂದಿತ್ತು, ಬಾಯಿಗೆ ಬರಲ್ಲ, ಆ ಪರಿಸ್ಥಿತಿಗೆ ಆಗ್ಬಿಡುತ್ತೆ ಸರ್ ಜೋಳ. ಮಳೆ ಬಂದು ರೈತರ ಸಮಸ್ಯೆ ಇದೆ. ಸಮಸ್ಯೆ ಸರ್, ನಮಗಂತಲ್ಲ ಸರ್, ಪ್ರತಿಯೊಬ್ಬ ರೈತರಿಗೂ ಸಮಸ್ಯೆನೇ ಇದೆ. ಅದು ಜೋಳ ಹಾಕಿವ್ ಅಂದ್ರೆ ಮನೆಯಲ್ಲಿ ಇರ್ಬೇಕು ಸರ್ ಮಾಡೋರು. ಆಳೆ ನಾವು ನೋಡಿದ್ರೆ ಆಳಿನ ಮೇಲೆ ಮಾಡೋರು ಸರ್. ಈಗ ಮನೆಯವ್ರು ಯಾರಿಲ್ಲ ಸರ್, ಕೃಷಿ ಯಾರು ಮಾಡಲ್ಲ, ಯಾರು ಮಾಡಲ್ಲ. ಮತ್ತೆ ನಾವೇ ಹೋಗಿ ಮಾಡ್ಬೇಕು, ಹೆಣ್ಮಕ್ಳು ಹೋಗಲ್ಲ ನಮ್ಮ ಮನೇಲಿ. ಹಾಗಾಗಿ ನಾವು ಜೋಳ ಹಾಕಲ್ಲ ಸರ್. ನಾಲ್ಬಂದಿ ನಿಸಾರ್ ಅಹಮದ್, ನಿಮ್ಮ ವೃತ್ತಿಯ ಹೆಸರು ನಿಮ್ಮ ಹೆಸರಿನೊಂದಿಗೆ ಬೆರೆತ್ಕೊಂಡು ಹೋಗಿದೆ. ಆದ್ರೆ ವಿಪರ್ಯಾಸ ಅಂದ್ರೆ ದಿನಗಳು ಕಳೆದಂತೆಲ್ಲ ಕೃಷಿಯ ಚಟುವಟಿಕೆಗಳು ಯಾಂತ್ರೀಕರಣ ಆಗ್ತಾ ಇದೆ. ದನಗಳ ಬಳಕೆ ಕಡಿಮೆ ಆಗ್ತದೆ, ಜೊತೆಗೆ ನಿಮ್ಮ ಭಾಗ ಕೈಗಾರಿಕಾ ಕ್ಷೇತ್ರವಾಗಿ ಮಾರ್ಪಾಡಾಗ್ತದೆ, ಮಾರ್ಪಾಡಾಗಿದೆ. ಕೃಷಿ ಮಾಡುವವರ ಸಂಖ್ಯೆನೂ ಕಡಿಮೆ ಆಗಿದೆ ಸರ್. ಹಾಗಾಗಿ ಈ ವೃತ್ತಿಗೆ ಒಂದಷ್ಟು ಹಿನ್ನಡೆ ಆಗ್ತಾ ಇದೆ ಅಂತ. ಹಿನ್ನಡೆ ಆಗ್ತಾ ಇದೆ ಅನ್ನೋದು ಈಗ 100 ಒಂದು 70% ಹೆಂಗ ಹಿನ್ನಡೆ ಆಗಿಬಿಟ್ಟಿದೆ ಸರ್. 30% ಅಷ್ಟೇ ಎತ್ತುಗಳು ಉಳಿದಿರ ಸರ್ ಮರಮ್ನಳ್ಳಿಯಲ್ಲಿ. ಹಾಗಾಗಿ ನೀವು ಪರ್ಯಾಯ ವೃತ್ತಿಗಳನ್ನ ನೋಡ್ಕೊಳ್ತಾ ಇದ್ದೀರಿ? ಹಾಗಾಗಿ ನಾವು ಬೇರೆ ಬೇರೆ ಕೆಲಸನ ಹುಡ್ಕೊಂತ ಇದೀವಿ ಸರ್ ಇದ್ರ ಜೊತೆಗೇನೆ. ಒಳ್ಳೇದು ನಿಸಾರ್ ಅಹಮದ್ ಅವರೇ, ನಿಮ್ಮ ಈ ನಾಲ್ ಕಟ್ಟುವ ವೃತ್ತಿಯ ಅನುಭವಗಳನ್ನೆಲ್ಲ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗದ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ಎಲ್ಲ ರೈತರ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಎತ್ತುಗಳಿಗೆ ನಾಲ್ಕು ಕಟ್ಟುವ ಗಾಯಕದಲ್ಲಿ ತೊಡಗಿಸಿಕೊಂಡಿರುವ ಮರಿಯಮ್ಮನಹಳ್ಳಿಯ ನಿಸಾರ್ ಅಹಮದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಬನ್ನಿ ಇದೀಗ ಹವಾಮಾನ ವರದಿ ಮೇಘವಾಣಿ ಕೇಳಿ ಬರೋಣ. ನಮಸ್ಕಾರ ರೈತ ಬಾಂಧವರೇ, ಕಳೆದ ವಾರದಲ್ಲಿ ಹವಾಮಾನದ ಪರಿಸ್ಥಿತಿ ಮತ್ತು ಮುಂದಿನ ನಮಗೆ ಲಭ್ಯವಿರುವ ಹವಾಮಾನದ ಮುನ್ಸೂಚನೆ ಅನುಸಾರವಾಗಿ ರೈತ ಬಾಂಧವರು ತಮ್ಮ ಹೊಲಗಳಲ್ಲಿ ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಕಳೆದ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಆಗಿಲ್ಲ, ಒಂದು ಒಣ ಗಾಳಿನೇ ಬೀಸೈತೆ. ಸೊ ಇವಾಗ ರೈತ ಬಾಂಧವರಿಗೆಲ್ಲ ಒಂದು ಮಳೆಯ ಅವಶ್ಯಕತೆ ಇದೆ. ಆದರೆ ಮುಂದಿನ ಒಂದು ನಮಗೆ ಲಭ್ಯವಿರುವ ಮುನ್ಸೂಚನೆಯ ಪ್ರಕಾರ ಮಳೆ ಆಗದೇ ಇರುವ ಒಂದು ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ತುಂತುರು ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಆದ ಕಾರಣ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ತಮ್ಮ ಹೊಲದಲ್ಲಿರುವ ಒಂದು ತೇವಾಂಶವನ್ನ ಕಾಪಾಡ್ಕೋಬೇಕಾಗತ್ತೆ. ಅದನ್ನ ಏನ್ ಮಾಡಕಪ್ಪ ಅಂತಂದ್ರೆ, ಎಡೆಕುಂಟೆಗಳನ್ನು ಹೊಡೆದು ಕಳೆಗಳನ್ನ ಕೀಳಿ ಅಥವಾ ಒಂದು ಕಸದ ಹೊದಿಕೆ ಈ ತರ ಎಲ್ಲ ಮಾಡಿ ನಮ್ಮ ಹೊಲದಲ್ಲಿ ಅಥವಾ ಈ ಭೂಮಿಯಲ್ಲಿರುವ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು. ಆಮೇಲೆ ಈಗ ಸರಿಸುಮಾರವಾಗಿ ಎಲ್ಲಾ ಬೆಳೆಗಳು 30-35 ಅಥವಾ 35-40 ದಿವಸದ ಒಂದು ಬೆಳೆಗಳಿದಾವೆ. ಆಮೇಲೆ ಎಲ್ಲಿಯಾದ್ರೂ ದಟ್ಟವಾದ ಒಂದು ಬೆಳೆ ಏನಿತ್ತಂದ್ರೆ ನಾವು ಕಡಿಮೆ ಸಂಖ್ಯೆ ಒಂದು ಬೆಳೆಯನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಹಾಗೇನೆ ಈಗ ಹತ್ತಿಯಲ್ಲಿ 30-35 ದಿವಸದ ಬೆಳೆ ಇತ್ತಂದ್ರೆ ಅದಕ್ಕೆ ನಮ್ಗೆ ರಸ ಇರುವ ಕೀಟಗಳ ಬಾಧೆನೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಬೇಕಪ್ಪ ಅಂದ್ರೆ 0.3 ಗ್ರಾಂ ಪ್ಲೋನಿಕಮೈಡ್ ಸ್ಪ್ರೇ ಮಾಡಬೇಕು, ಇಲ್ಲಾಂದ್ರೆ 0.3 ಗ್ರಾಂ ಡೈನೆಟೋಫುರಾನ್ 10 SG ರೂಪದಲ್ಲಿ ಸಿಗ್ತೈತಿ, ಅಥವಾ 1 ಮಿಲಿಲೀಟರ್ ಅಸ್ಟಾಮೋಫ್ರಿಡ್ ಅನ್ನ ಇದನ್ನೆಲ್ಲ 1 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಲೇಟ್ ಆಗಿ ಹಾಕಿದ ಒಂದು ಹತ್ತಿಯಲ್ಲಿ ಏನೈತಿ, 20-25 ದಿವಸದ ಒಂದು ಹತ್ತಿ ಏನ್ ರೈತಪ್ಪ ಅಂತಂದ್ರೆ ಅದರಲ್ಲಿ ತಾವು ಕೈಯಿಂದ ಅಥವಾ ಎಡೆ ಕುಂಟೆಯಿಂದ ಕಸನ ತಗ್ಸಿರ್ತೀರ, ಇನ್ನೂ ಜಾಸ್ತಿ ಏನರ ಕಂಡು ಬಂತಪ್ಪ ಅಂತಂದ್ರೆ ತಾವು ರಾಸಾಯನಿಕ ಕಳೆನಾಶಕವನ್ನು ಸಿಂಪರಣೆ ಮಾಡಬಹುದು. ಎಕರೆಗೆ ನಾವು 300 ಮಿಲಿಲೀಟರ್ ಪೆರಿಥಿಯೋಪಿಯಕ್ ಸೋಡಿಯಂ 10 EC ಅಂತ ಹೇಳ್ತೀವಿ, ಇದನ್ನ ಸಿಂಪರಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 300 ಮಿಲಿಲೀಟರ್ ಕ್ಯುಜಲೋಪಾಪಿತೈಲ್ 5 EC ಅಂತ ಹೇಳ್ತೀವಿ, ಇದನ್ನ ನಾವು 300 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಳಬೇಕಾದ್ರು ಅಂದ್ರೆ ಒಂದ್ ಎಕರೆಗೆ ಸುಮಾರು 300 ಲೀಟರ್ ಒಂದು ಸಿಂಪರಣ ದ್ರಾವಣ ಆಗ್ಬೇಕಾಗತ್ತೆ. ಈ ತರ ಒಂದು ನಾವು ಸಿಂಪರಣೆ ಕೈಗೊಂಡ್ರೆ ಕಳೆಗಳ ಹತೋಟಿಯನ್ನ ನಾವು ಈಜಿಯಾಗಿ ಮಾಡಬಹುದು. ಆಮೇಲೆ ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ರೋಗ ಈ ತರ ಎಲ್ಲ ಕಂಡು ಬಂದೈತೆ. ಸೊ ಅದಕ್ಕೆ ಏನ್ ಮಾಡೋಕಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪುಪ್ನಾಪಾಸ್ ಅನ್ನ ನಾವು ಸಿಂಪರಣೆಯಾಗಿ ಕೈಗೊಳ್ಬಹುದು. ಇಲ್ಲ ಅಂತಂದ್ರೆ 0.075 ಮಿಲಿಲೀಟರ್ ಪ್ಲೂಬಂಡಮೈಡ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ 0.12 ಮಿಲಿಲೀಟರ್ ಸ್ಪೈನೋಸೈಡ್ ಅನ್ನ ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಾಪಾಸ್ 36 SL ರೂಪದಲ್ಲಿ ಸಿಗ್ತೈತಿ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಶೇಂಗಾದಲ್ಲಿ ತ್ರಿಪ್ಸು ಮತ್ತು ಜಿಗಿ ಹುಳ ಬಾಧೆಯನ್ನು ಸಹ ನಮ್ಗೆ ಅಲ್ಲಲ್ಲಿ ಕಂಡು ಬಂದೈತಿ. ಅದಕ್ಕೆ ಏನ್ ಮಾಡೋಕಪ್ಪ ಅಂತಂದ್ರೆ ಡೈಮಿಥೋಯೇಟ್ ಅಂತ ಹೇಳ್ತೀವಿ 30 EC, ಅದನ್ನ ನಾವು 1.75 ಮಿಲಿಲೀಟರ್ ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯಾಗಿ ಕೈಗೊಳ್ಬೇಕು. ಶೇಂಗಾದಲ್ಲಿ ಕಾಂಡ ಕೊಳೆ ರೋಗ ಈ ತರ ಎಲ್ಲ ಕಂಡು ಬಂದೈತಿ. ಯಾಕ್ ಬರುತ್ತಪ್ಪ ಅಂತಂದ್ರೆ ಈಗ ನಮ್ ಕಂಟಿನ್ಯೂಸ್ ಆಗಿ ನೀರೇನರ ನಿಂತಂದ್ರೆ ಈ ತರ ಒಂದು ರೋಗ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಅಂತ ಪ್ರದೇಶದಲ್ಲಿ ಏನ್ ಮಾಡ್ಬೇಕು, ನೀರು ನಿಲ್ಲದಾಗಿ ಮಾಡ್ಬೇಕು, ನೀರನ್ನ ಬಸಿಗಾಲೆಗಳ ಮುಖಾಂತರ ಹೊರಗಾಕಿ ಅಲ್ಲಿ ಟ್ರೈಕೋಡರ್ಮ ಇದರಿಂದ ನಾವು ಉಪಚಾರ ಮಾಡ್ಬೇಕಾಗತ್ತೆ. ಆಮೇಲೆ ಭತ್ತದಲ್ಲಿ ಏನಾಗುತ್ತೆ, ಈಗ ಕಾಂಡ ಕೊರೆ ಹುಳ ಒಂದು ಕಾಣಿಸ್ತಾ ಇದೆ ಅಲ್ಲಿ. ಸೊ ಅದಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ 20 EC ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 2 ಮಿಲಿಲೀಟರ್ ಪೋಪ್ನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ನಾವು ಏನ್ ಮಾಡಬೇಕು, ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಆಮೇಲೆ ನಮ್ಗೆ ಭತ್ತದಲ್ಲಿ ಹೋದ ವರ್ಷದಿಂದ ಏನಾಗೈತೆ ಅಂದ್ರೆ ಆನೆ ಕೊಂಬು ಅಥವಾ ಕಣೆ ನೋಣ ಹುಳಗಳ ಒಂದು ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವ್ ಏನ್ ಮಾಡಬೇಕು, 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿ ಸಿಗ್ತೈತೆ, ಇಲ್ಲಾಂದ್ರೆ 1 ಮಿಲಿಲೀಟರ್ ಪಿಪ್ರೋನಿಲ್ ಅಂತ ಹೇಳ್ತೀವಿ 5 EC ರೂಪದಲ್ಲಿ, 10 kg ಕಾರ್ಬೋಫ್ಯೂರನ್ ಅನ್ನ ನಾವು 3G ಅಂತ ಹೇಳ್ತೀವಲ್ಲ ಅದು 1 ಎಕರೆಗೆ ಹಾಕ್ಬಹುದು. ಹಾಗೇನೆ ಈಗ ತೊಗರಿಯಲ್ಲಿ ನಮಗೆ ಗೊಟ್ಟು ರೋಗ ಕಾಣಿಸ್ತಾ ಇರುತ್ತೆ ಸುಮಾರು 30-35-40 ದಿವಸದಲ್ಲಿ, ಅಂತ ಗಿಡಗಳನ್ನ ನಾವು ಕಿತ್ತಾಕ್ಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ 2.5 ಮಿಲಿಲೀಟರ್ ಡೈಕೋಫಾಲ್ ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 1.5 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಅಂತ ಸಿಗುತ್ತೆ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನಾಗಿ ಮಾಡಬಹುದು. ಆಮೇಲೆ ತೊಗರಿಯಲ್ಲಿಯೂ ಸಹ ನಾವು ಕಸದ ಒಂದು ಹತೋಟಿ ಮಾಡಬೇಕಾಗ್ಲಿಕ್ಕೆ ಅದು ಸುಮಾರು 25-30 ದಿವಸದ ಒಳಗಿನ ಒಂದು ಬೆಳೆ ಆಗಿರ್ಬೇಕು. ಅಂದ್ರೆ ಕಳೆಗಳು ಸುಮಾರು 3-5 ಎಲೆ ಮಾತ್ರ ಇದ್ದಂತ ಒಂದು ಕಳೆಗಳಿಗೆ ನಾವು ರಾಸಾಯನಿಕ ಕಳೆನಾಶಕವನ್ನ ಸಿಂಪರಣೆ ಮಾಡಬಹುದು. ಅದು ಯಾವ್ದಪ್ಪ ಅಂತಂದ್ರೆ ಇಮಿಜೆತಪೈರ್ ಅಂತ ಹೇಳ್ತೀವಿ, 10 SL ರೂಪದಲ್ಲಿ 300 ಲೀಟರ್ ನೀರಿನಲ್ಲಿ ಬೆರೆಸಿ 1 ಎಕರೆಗೆ ಸಿಂಪರಣೆ ಮಾಡಬಹುದು. ಆಮೇಲೆ ಬಿತ್ತಿದ 20-25 ದಿವಸದ ನಂತರ ಸತುವಿನ ಸಲ್ಫೇಟ್ ಅನ್ನ ನಾವು ಹಾಕ್ಬೇಕಾಗತ್ತೆ, ಅದು 6 kg ಪ್ರತಿ ಎಕರೆಗೆ ಹಾಕ್ಬಹುದು. ಆಮೇಲೆ ತೊಗರಿಯಲ್ಲಿ ಏನಾಗುತ್ತೆ, ಮಣ್ಣಿನ ತೇವಾಂಶದ ಒಂದು ರಕ್ಷಣೆಗೆ ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಹೆಸರಿಗೆ ಬೂದಿ ರೋಗ ಈ ತರ ಏನಾರ ಕಂಡು ಬಂತ ಅಂತಂದ್ರೆ ಅದಕ್ಕೆ 1 ಮಿಲಿಲೀಟರ್ ಪುಪಿಕ್ನೋಜಲ್ ಅಂತ ಹೇಳ್ತೀವಿ, ಅಥವಾ 3 ಗ್ರಾಂ ವೆಟಬಲ್ ಸಲ್ಫರ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಯಂ ಸಿಲಿಂಡರ್ ನಾಶಕವನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಈಗ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟ ಈ ತರ ಏನಾರ ಕಂಡು ಬಂತಂದ್ರೆ ಅದಕ್ಕೂ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಅನ್ನ ನಾವು ಸಿಂಪರಣೆ ಮಾಡಬಹುದು. ಗೋವಿನ ಜೋಳದಲ್ಲಿ ನಮ್ಗೆ 20-25 ದಿವಸದ ಒಂದು ಬೆಳೆಯಲ್ಲಿ ಏನಾಗುತ್ತೆ, ಶೇಕಡ 80 ಒಂದು 240 ಸೋಡಿಯಂ ಲವಣ ಅಂತ ಹೇಳ್ತೀವಿ, ಅದು 0.82 ಕಿಲೋಗ್ರಾಂ ಅನ್ನ ಪ್ರತಿ ಎಕರೆಗೆ ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ, ದ್ವಿದಳ ಕಸ ಏನ್ ಬರ್ತೈತಲ್ಲ ಅದನ್ನ ಕಂಟ್ರೋಲ್ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಕಂಡು ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು 0.25 ಮಿಲಿಲೀಟರ್ ಇಮ್ಡಾಕ್ಲೋಪ್ ಇದನ್ನ ನಾವು ಸಿಂಪರಣೆ